ಪ್ರಗತಿಪರ ಕೃಷಿಕರು ಹಾಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನಮ್ಮ ರೈತರಿಗೆ ತರಬೇತಿಯನ್ನು ಕೂಡ ನೀಡ್ತಾ ಇರ್ತೀರಿ. ನಿಮ್ಮ ಅನುಭವದಲ್ಲಿ ಸಾವಯವ ಕೃಷಿ ಮಳೆ ಕಡಿಮೆ ಆದಂಥ ಸಂದರ್ಭಗಳಲ್ಲಿ ಅಥವಾ ಮಳೆ ಕೊರತೆ ಆದಂಥ ಸಂದರ್ಭಗಳಲ್ಲಿ ಯಾವ ರೀತಿ ನೆರವು ಆಗಬಹುದು ಅನ್ನೋದನ್ನು ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು. ಅಂದರೆ ಸಾವಯವ ಕೃಷಿ ಮಾಡೋದ್ರಿಂದ ನಾವು ಬೆಳೆಯನ್ನು ಚೆನ್ನಾಗಿ ಬಿಡೋದಕ್ಕೆ ಯಾವ ರೀತಿ ಸಾಧ್ಯ ಅನ್ನೋದು ತಾವು ಹೇಳಿ. ನಾವು ರೈತರಾದವರು ನಮ್ಮ ಮಣ್ಣನ್ನು ಫಲವತ್ತಾಗಿಟ್ಕೊಳ್ತಕ್ಕಂಥದ್ದು ಮೊದಲೇ ಕೆಲಸ. ಆದರೆ ಇವತ್ತು ನಾವು ಏನು ಕಳೆದ 5-6 ದಶಕದಿಂದ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೇವೆ. ಆ ಪದ್ಧತಿ ಒಳಗೆ ನಮ್ಮ ಮಣ್ಣಲ್ಲಿರ್ತಕ್ಕಂಥ ಕಾಷ್ಟ ಪದಾರ್ಥಗಳನ್ನು ಬಹಳಷ್ಟು ಪ್ರಮಾಣದೊಳಗೆ ಕಡಿಮೆ ಮಾಡಿದ್ದೀವಿ. ಆ ಕಡಿಮೆ ಮಾಡಿದ್ರಿಂದ ಮಣ್ಣು ಒಳಗಡೆ ಜೀವಂತಿಕೆ ಏನು ಚಾಲೂ ಆಗಿರಬೇಕು ಅಂತೀವಿ, ಜೀವ ಚೈತನ್ಯ ಚಾಲೂ ಇರಬೇಕು ಅಂತೀವಿ, ಅದು ಇವತ್ತು ಬಂದು ಇದ್ದದಕ್ಕೆ ನಮಗೆ ನೀರು ಹಿಡಿದಿಡ್ತಕ್ಕಂಥ ಶಕ್ತಿ ಮಣ್ಣೊಳಗೆ ಕಡಿಮೆ ಆಗಿದ್ದಕ್ಕೆ ನಮಗೆ ಹೆಚ್ಚು ಪ್ರಮಾಣದೊಳಗೆ ತೊಂದರೆ ಆಗ್ಲಿಕ್ಕತ್ತದೆ. ಬಿದ್ದಂಥ ಮಳೆ ನೀರನ್ನು ನಾವು ಇವತ್ತಿನ ಲೆಕ್ಕಕ್ಕೆ ತಗೊಂಡ್ರೆ ಸುಮಾರು ಮಸಾರಿ ಮಣ್ಣಿದ್ರೆ 3-4 ದಿವಸಕ್ಕೆ ಆರಿ ಬಿಡ್ತದ್ರಿ ಅಂತೀವಿ. ಎರಿ ಮಣ್ಣಿಂದ್ರೆ 11-13 ದಿವಸಕ್ಕೆ ಹಸಿ ಕೊರತೆ ಆಗ್ತದೆ ಅಂತನ್ನುವಂಥದ್ದನ್ನು ಇವತ್ತು ನಮ್ಮ ವಿಜ್ಞಾನ ಹೇಳಲಿಕ್ಕತ್ತದೆ. ಹಂಗಾರೆ ಅದನ್ನು ಗಮನಕ್ಕಿಟ್ಟು ನಾವು ನೋಡಬೇಕು ಅಂತ ಹೇಳಿದಾಗ ನಮ್ಮ ಮಣ್ಣು ಕೇವಲ ಮಣ್ಣು ಮತ್ತು ಸಗಣಿ ಗೊಬ್ಬರ ಹಾಕಿದ್ರೆ ಮಾತ್ರ ನೀರು ಹಿಡಿತಕ್ಕಂಥ ಶಕ್ತಿ ಅದಕ್ಕೆ ಬರೋದಿಲ್ಲ. ಅದ್ರ ಜೊತೆಗೆ ನಮ್ಮ ಕೃಷಿಯೊಳಗೆ ನಾವೇನು ಬೆಳಿತೀವಿ, ಬೆಳೆದಂಥ ಪಳಿಯುಳಿಕೆಗಳನ್ನು ಮಣ್ಣನೊಳಗೆ ಸೇರಿಸಿ ಮಣ್ಣನೊಳಗಿರ್ತಕ್ಕಂಥ ಸೇಂದ್ರೀಯ ಪದಾರ್ಥ ಹೆಚ್ಚು ಪ್ರಮಾಣದಾಗಾದಾಗ ಅದರ ಒಳಗಡೆ ಚಟುವಟಿಕೆ ಜೀವಾಣುಗಳ ಅಭಿವೃದ್ಧಿ ಹೆಚ್ಚಾಗಿ ನಮ್ಮ ಮಣ್ಣು ಫಲವತ್ತಾಗಲಿಕ್ಕೆ ಚಾಲೂ ಆಗ್ತದೆ. ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡಬೇಕಾಗ್ತದೆ. ಇದನ್ನು ಗಮನಕ್ಕಿಟ್ಟು ನೋಡಬೇಕಪ್ಪ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಏನು ಕೃಷಿ ಮಾಡಲಿಕ್ಕತ್ತೀವಿ ಆ ಮಾಡ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಸಲುವಾಗಿ ಕಾಳು ಕಾಯಿ ಹಣ್ಣು ಹಂಪ್ಲ ತಕ್ಕೊಂಡ್ರೆ ನಮ್ಮ ದನಕರಕ್ಕೆ ಹೊಟ್ಟು ಮೇವು ಹುಲ್ಲು ತೆಗಿತೀವಿ. ಉಳ್ದಂಥದ್ದನ್ನು ಇವತ್ತು ನಾವು ಕಡ್ಡಿ ಕೊರೆದು ಬೆಂಕಿ ಹಚ್ಚೋದಾಗಲಿ ಅಥವಾ ನಮ್ಮ ಹೊಲ ಬಿಟ್ಟು ಹೊರಗೆ ಹಾಕ್ತಕ್ಕಂಥ ಪ್ರಸಂಗ ಇವತ್ತು ನಾವು ನೋಡ್ತೀವಿ. ಇದನ್ನು ಬಂದ್ ಮಾಡಿ ಆ ಮಣ್ಣಿನೊಳಗೆ ಆ ಎಲ್ಲ ಕಾಷ್ಟ ಪದಾರ್ಥಗಳನ್ನು ಕೃಷಿಯೊಳಗೆ ಉಳಿತಕ್ಕಂಥ ಪಳಿಯುಳಿಕೆಗಳನ್ನು ಸೇರಿಸೋದ್ರಿಂದ ನಮ್ಮ ಮಣ್ಣಿನೊಳಗೆ ಹೆಚ್ಚು ಪ್ರಮಾಣದೊಳಗೆ ನೀರು ಹಿಡಿದಿಟ್ಟುಕೊಂಡು ಆ ಜೈವಿಕವಾಗಿ ಹೆಚ್ಚು ಅಭಿವೃದ್ಧಿ ಹೊಂದತಕ್ಕಂಥ ಸಾಮರ್ಥ್ಯ ಆ ಮಣ್ಣಿಗೆ ಬರ್ತದೆ. ಹೆಪ್ಪಿನ ರೂಪದೊಳಗೆ ನಾವು ಸಗಣಿ ಗೊಬ್ಬರ ಹಾಕಿದರೂ ಸಾಕು, ನಮ್ಮ ಮಣ್ಣಿನೊಳಗೆ ಗಟ್ಟುಮುಟ್ಟಾಗಿ ಫಲವತ್ತಾದಂಥ ಮಣ್ಣು ನಮ್ಮ ಭೂಮಿಗೆ ಸಿಗ್ತದೆ ಅಂಥೇಳಿ ನಾನು ಇಲ್ಲೇ ಅಪೇಕ್ಷೆ ಪಡ್ತೀನಿ. ಇನ್ನು ಬಿದ್ದಂಥ ಮಳೆ ನೀರು ಯಾವಾಗ ಕಾಷ್ಟ ಪದಾರ್ಥಗಳು ಬರ್ತಾವೆ ಒಳಗಡೆ ಹಿಡಿತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ಅದನ್ನು ಗಣನೆಗೆ ತಗೊಂಡು ನೋಡಬೇಕು ಅಂದರೆ ಸಾಮಾನ್ಯವಾಗಿ ಒಂದು ಘನಫೂಟಿನೊಳಗೆ ನಮಗಿವತ್ತು 6-8 ಲೀಟರ್ ನೀರು ಅಷ್ಟೇ ಹಿಡಿತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಈ ಕಾಷ್ಟ ಪದಾರ್ಥಗಳನ್ನು ಮಣ್ಣಿನಾಗ ಸೇರಿಸಿದಾಗ ಅದರದ್ದು ಹೆಚ್ಚು ಪ್ರಮಾಣದೊಳಗೆ ಆಗ್ತದೆ ಅಂತ ಹೇಳ್ತಾರೆ. 21-23 ಹೆಚ್ಚು ನೀರು ಹಿಡಿತಕ್ಕಂಥ ಸಾಮರ್ಥ್ಯ ಬರ್ತದೆ. ಆ ನಿಟ್ಟಿನೊಳಗೆ ನಾವು ಸಾವಯವ ಪದ್ಧತಿಯೊಳಗೆ ಮಳೆ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು ಬರವನ್ನು ದೂರ ಮಾಡ್ತಕ್ಕಂಥ ಕೆಲಸ ಮಾಡಬಹುದು ಅಂತ ಇಲ್ಲಿ ಅಪೇಕ್ಷೆ ಪಡ್ತೀನಿ. ಅಂದರೆ ಈಗೇನು ನಾವು ಬೆಳೆ ಬೆಳೆದ ನಂತರ ಉಳಿದಿರ್ತಾವೆ ಉಳಿಕೆ ಭಾಗ ಅದು ಆದಷ್ಟು ಮಣ್ಣಿನಲ್ಲೇ ಸೇರಬೇಕು ಅಂತ ತಾವು ಹೇಳ್ತೀರಿ? ಹೌದು ಸರ್, ಕೃಷಿ ಒಳಗೆ ಉಳಿತಕ್ಕಂಥ ಎಲ್ಲ ಪಳಿಯುಳಿಕೆಗಳು ಮಣ್ಣಿನಾಗ ಸೇರಿಸಿದ್ವು ಅಂದರೆ ಅಲ್ಲಿ ಹೆಚ್ಚು ಪ್ರಮಾಣದೊಳಗೆ ಕೆಲಸ ಆಗ್ತದೆ. ರೈತರ ಹತ್ರ ನಾವು ಕೆಲವೊಂದು ಪ್ರಯೋಗನೂ ಮಾಡ್ತೀವಿ. ಬರೀ ಮಣ್ಣಿಂದ ಸ್ವಲ್ಪ ಟೇಬಲ್ ಮಾಡ್ದಂಗೆ ಇಳಿಜಾಪಿಗೆ ಮಾಡಿ ಅಲ್ಲೇ ನೋಡಿದಾಗ ಮಣ್ಣು ಮತ್ತು ಸಗಣಿ ಗೊಬ್ಬರ ಹಾಕಿ ಅದಕ್ಕೆ ಇದನ್ನು ಮಾಡಿದಾಗ 3ನೇ ಪಾರ್ಟ್ನೊಳಗೆ ಮಣ್ಣು ಕಾಷ್ಟ ಪದಾರ್ಥ ಸಗಣಿ ಪುಡಿ ಹಾಕಿ ನೋಡಿದಾಗ ಅಲ್ಲೇ ಕೆಳಗೆ ಬಂದು ಸಂಗ್ರಹ ಆಗ್ತಕ್ಕಂಥ ನೀರಿನ ಪ್ರಮಾಣ ಅಜಗಜಾಂತರ ಪರಕ ಆಗ್ತದೆ. ಆ ನಿಟ್ಟಿನೊಳಗೆ ಮಣ್ಣು ಸವಕಳಿನೂ ಕಡಿಮೆ ಆಗ್ತದೆ. ಮಣ್ಣಿನೊಳಗೆ ನೀರನ್ನು ಹಿಡಿದಿಟ್ಕೊಂಡು ಒಳಗೆ ಇಂಗಿಸ್ಕೊಂಡು ಭೂಮಿ ಆಳಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಅಲ್ಲಿ ಸರಾಗವಾಗಿ ಆಗ್ತದೆ. ಪಟೇಲ್, ಇದನ್ನ ತಾವೇನಾದರೂ ಪ್ರಯೋಗ ಮಾಡಿ ನೋಡಿದಿರಿ ಪ್ರತ್ಯಕ್ಷವಾಗಿ ಈ ಥರ ಆಗಿದ್ದನ್ನು? ಹೌದು ಸರ್, ನನ್ನ ಕೃಷಿ ಭೂಮಿಯೊಳಗೆ ಪಳಿಯುಳಿಕೆಗಳನ್ನು ಈ ರೋಟೋವೇಟರ್ ಹೊಡೆಯೋ ಮುಖಾಂತರ ನೇಗಿಲ ಹೊಡೆಯೋ ಮುಖಾಂತರ ಮಣ್ಣೊಳಗೆ ಸೇರಿಸ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನು ಕೆಲವು ಕಡೆ ಏನು ನಾವು ತೋಟಗಾರಿಕೆ ಪ್ರದೇಶ ಅಂತೀವಿ ಅಲ್ಲೇ ವಿ ಶೇಪ್ನೊಳಗೆ ತೆಗ್ ತೆಗೆಸಿ ಟ್ರೆಂಚ್ ಮಾಡಿ ಅದರೊಳಗಡೆ ಕಾಷ್ಟ ಪದಾರ್ಥಗಳನ್ನು ಸಗಣಿ ಪುಡಿಯನ್ನು ಹಾಕಿದಾಗ ಆ ಕ್ಷೇತ್ರದೊಳಗಿರ್ತಕ್ಕಂಥ ನೀರು ಏನು ಬೀಳ್ತದೆ ಮಳೆ ನೀರು ಇಂಗತಕ್ಕಂಥ ಪ್ರಮಾಣ ಮತ್ತು ಆ ಗಿಡಗಳಿಗೆ ಏನು ಆಹಾರ ಸಿಗಬೇಕು ಅಂತೀವಿ ಅದು ಹೆಚ್ಚು ಪ್ರಮಾಣದೊಳಗೆ ಆಗಿದ್ದಕ್ಕೆ ಇಳುವರಿಯೊಳಗೆ ಉತ್ಪಾದನೆ ಒಳಗೆ ಹೆಚ್ಚು ಆಗಿದ್ದಕ್ಕೆ ನಾವು ನೀರನ್ನು ಹಿಡಿದು ಇಲ್ಲಿ ಹೆಚ್ಚು ಇಟ್ಟದ್ದು ಅಲ್ಲದೇ ಫಲವತ್ತತೆಯನ್ನು ನಾವು ಹೇಳಲಿಕ್ಕೆತ್ತೀವಿ ಅದು ಹೆಚ್ಚು ಸಿಗ್ತದೆ. ನಾವು ಯಾವ ಬೆಳೆ ಹಾಕಿರ್ತೀವೋ ಅದಕ್ಕೆ ಬೇಕಾಗ್ತಕ್ಕಂಥ ಆಹಾರವನ್ನು ಪೂರೈಸ್ತಕ್ಕಂಥ ಕೆಲಸ ಈ ಕಾಷ್ಟ ಪದಾರ್ಥ ಮತ್ತು ಹೆಪ್ಪಿನ ರೂಪದೊಳಗೆ ಸಗಣಿ ಗೊಬ್ಬರ ಮಾಡ್ತದೆ ಅನ್ನುವಂಥದ್ದು ನಾವು ಮನಗಂಡೀವಿ. ಅಂದರೆ ಏನೇನು ಉಳಿತದೆ ತ್ಯಾಜ್ಯ ವಸ್ತುಗಳು ಅದನ್ನು ಮಣ್ಣಿಗೆ ಸೇರಿಸಬೇಕು, ಮೇಲೆ ಅದು ಬೇಗ ಕಳೀಲಿ ಬೇಗ ಗೊಬ್ಬರ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಸಗಣಿ ಗೊಬ್ಬರ ಹಾಕಬೇಕು ಸ್ವಲ್ಪ ಪ್ರಮಾಣದಲ್ಲಿ. ಅವಾಗ ಅದು ಅದರೊಡನೆ ಬೆರೆತು ಅದು ಎಲ್ಲನೂ ಸೇರಿ ಒಂದು ಒಳ್ಳೆ ಗೊಬ್ಬರ ಆಗುತ್ತೆ, ಒಂದು ಸಾವಯವ ಪದಾರ್ಥ ಮಣ್ಣಿನಲ್ಲಿ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೌದು ಸರ್, ಮಣ್ಣಿನೊಳಗಿರ್ತಕ್ಕಂಥ ಜೀವಾಣುಗಳ ಚಟುವಟಿಕೆ ಎಷ್ಟು ಪ್ರಮಾಣದೊಳಗೆ ಅಭಿವೃದ್ಧಿ ಆಗ್ತದೆ ಅಷ್ಟು ಪ್ರಮಾಣದೊಳಗೆ ನಮ್ಮ ಬೆಳೆಗೆ ಬೇಕಾಗ್ತಕ್ಕಂಥ ಆಹಾರವನ್ನು ಅವು ತಯಾರು ಮಾಡಿಕೊಡ್ತಕ್ಕಂಥ ಉಣಿಸ್ತಕ್ಕಂಥ ಕೆಲಸ ಅಲ್ಲೇ ನಿಲ್ತದೆ. ನಾವು ಹೊರಗಿನಿಂದ ನಾವು ಏನು ಕೊಡೋ ಪ್ರಸಂಗ ಬರೋಂಗಿಲ್ಲ. ಇದು ಸಾವಯವ ಕೃಷಿಯ ಒಂದು ಮಹತ್ವದ ಘಟ್ಟ. ಅಂದರೆ ಈಗ ಅಲ್ಲಿ ಪೋಷಕಾಂಶಗಳು ದೊರೆತವು, ಜೊತೆಗೆ ಅದು ಮಣ್ಣನ್ನು ಸಡಿಲ ಮಾಡೋದರಿಂದ ನೀರು ಅಲ್ಲೇ ಇಂಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೌದ್ರಿ, ನೀರು ಇಂಗೋದ್ರ ಜೊತೆಗೆ ಭಾಳ ದಿವಸಗಟ್ಟಲೆ ಆ ನೀರನ್ನು ಹೊಳ್ಳಿ ಆ ಗಿಡಗಳಿಗೆ ಉಣಿಸ್ತಕ್ಕಂಥ ಬೆಳೆಗಳಿಗೆ ಉಣಿಸ್ತಕ್ಕಂಥ ಕೆಲಸ ಈ ಮುಖಾಂತರದಾಗ ಆಗ್ತದೆ. ಅಲ್ಲೇ ಉಳಿಸ್ಕೋತವೆ, ಆ ನಂತರ ಅವು ಸಸ್ಯಗಳಿಗೆ ಬಹಳ ದಿನಗಳ ಕಾಲದವರೆಗೂ ಅದು ದೊರೀತಾ ಇರ್ತವೆ. ಹೌದು ಸರ್. ಇದರ ಜೊತೆಗೆ ಈ ಎರೆ ಹುಳುಗಳು ಅವು ಅಲ್ಲಿ ವೃದ್ಧಿ ಆಗ್ತವೆ ಅಂತ. ಹೌದು ಸರ್, ಯಾವಾಗ ನಾವು ಹೆಪ್ಪಿನ ರೂಪದಾಗ ಸಗಣಿ ಗೊಬ್ಬರ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಒಂದು ಎಕರೆ ಪ್ರದೇಶಕ್ಕೆ ಒಂದು 100 kg ಅಂತ ಹೇಳ್ತೀವಿ. ಇದನ್ನು ನಾವು ಕೊಟ್ಟಾಗ ಭೂಮಿ ಆಳದೊಳಗಿರ್ತಕ್ಕಂಥ 18-20 feet ಒಳಗೆ ಏನು ಎರೆಹುಳ ಕೋಶಾವಸ್ಥೆ ಅಥವಾ ಸುಪ್ತಾವಸ್ಥೆ ಒಳಗಿರ್ತವೆ ಅವು ಜಾಗೃತ ಆಗಿ ಭೂಮಿಗೆ ಮ್ಯಾಲೆ ಬರ್ತಕ್ಕಂಥ ಕೆಲಸ ಮಾಡ್ತವೆ. ಸಾಮಾನ್ಯವಾಗಿ ಇವತ್ತು ನಮಗೆ ಉಳುಮೆ ಮಾಡೋದು ಅಂತ ಹೇಳಿದರೆ ಟ್ರ್ಯಾಕ್ಟರ್ ತಗೊಂಡು ಸುಮಾರು 12-18 inches ಉಳುಮೆ ಮಾಡು ಅಂತ ಹೇಳ್ತಾರೆ. ಆದರೆ ಇಲ್ಲೇ ನಾವು ಗಮನಿಸಿದ್ದನ್ನು ನೋಡಿದರೆ 18-20 feet ಆಳದೊಳಗಿರ್ತಕ್ಕಂಥ ಎರೆಹುಳ ಕೆಳಗೆ ಮೇಲೆ ಬರೋದಕ್ಕೆ ಅಷ್ಟು ಅಡಿಗಟ್ಟಲೆ ಕೆಲಸ ಮಾಡೋದಕ್ಕೆ ಮೇಲೆ ನಾವು ಹೆಚ್ಚು ಉಳುಮೆ ಮಾಡ್ತಕ್ಕಂಥ ಪ್ರಸಂಗನೂ ಸಾವು ಕೃಷಿಯೊಳಗೆ ಬರೋದಿಲ್ಲ. ಎರೆಹುಳ ಆ ಕಾರಣದಿಂದಾಗಿನ ಭೂಮಿಯ ನೇಗಲು ರೈತನ ಕರಳು ಅಂತಕ್ಕಂಥ ವ್ಯವಸ್ಥೆ ಅಲ್ಲಿ ಆಗ್ಯದ ಎಂಬುದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇಸಿ ಎರೆಹುಳದ ಗೊಬ್ಬರ ನಮ್ಮ ಈ ಬೆಳೆಗಳಿಗೆ ಅಗದಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಧಾರವಾಡ ಪೇಡೆ ಇದ್ದಂಗೆ, ಅದರೊಳಗೆ ಎಷ್ಟು ಪೋಷಕಾಂಶಗಳಿರ್ತಾವೆ ಅದ ನಿಟ್ಟಿನೊಳಗೆ ನಮ್ಮ ದೇಸಿ ಎರೆಹುಳದ ಹಿಕ್ಕಿಯೊಳಗೆ ಅಂದರೆ ಎರೆ ಗೊಬ್ಬರದೊಳಗೆ ಎಲ್ಲ ಥರದ ಪೋಷಕಾಂಶಗಳು ಬೆಳೆ ವರ್ಧಕಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಎಂಜೈಮ್ಗಳು ಹೆಚ್ಚು ಪ್ರಮಾಣದೊಳಗೆ ಹೇರಳವಾಗಿ ಇರ್ತಾವೆ. ಅದು ಅಲ್ಲದೆ ಅವು ರಂಧ್ರಗಳನ್ನು ಮಾಡೋದ್ರಿಂದ ಬಿದ್ದಂಥ ಮಳೆ ನೀರು ಹೆಚ್ಚು ಹೆಚ್ಚು ಒಳಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ದೇಸಿ ಎರೆಹುಳಕ್ಕೆ ಭಗವಂತ ಒಂದು ಕೊಟ್ಟದ್ದು ಏನು ಅಂತ ಹೇಳಿದ್ರೆ ವರ, ಪ್ರತಿ ಸಲ ಬುಡಕ್ಕೆ ಹೋಗಬೇಕಾದ್ರೆ ಮತ್ತು ಬರಬೇಕಾದ್ರೆ ಹೋದಂಥ ಜಾಗದಾಗ ಹೋಗೋದಿಲ್ಲ, ಬಂದಂಥ ಜಾಗದೊಳಗೆ ಬರೋದಿಲ್ಲ. ಪ್ರತಿ ಸಲನೂ ಅದು ಹೊಸ ರಂಧ್ರನ ಮಾಡ್ಕೋತ ಅಡ್ಡಾಡೋದಕ್ಕೆ ಭೂಮಿಯೊಳಗೆ ನಾವು ಬೋರ್ ಕೊರೆದ್ರೆ ಹೆಂಗೆ ರಂಧ್ರ ಆಗ್ತವೆ ಆ ನಿಟ್ಟಿನೊಳಗೆ ಭಾಳಷ್ಟು ಪ್ರಮಾಣದೊಳಗೆ ರಂಧ್ರ ಆಗೋದಕ್ಕೆ ಅದು ಜರಡಿ ಆದಂಗೆ ಆಗ್ತದೆ. ಬಿದ್ದಂಥ ಮಳೆ ನೀರು 18-20 feet ಆಳದೊಳಗೆ ಶೇಖರಣೆ ಆಗ್ತಕ್ಕಂಥ ಪ್ರಸಂಗ ಇಲ್ಲೇ ಇರ್ತದೆ. ನಂತರ ಅದು ನಮಗೆ ಹಿಂಗಾರಿಯೊಳಗೆ ಮತ್ತೊಂದು ರೂಪದೊಳಗೆ ಆ ಶಕ್ತಿ ಸಿಗ್ತದೆ. ನಿಜ ನೋಡಿ, ಈ ಥರ ಅವು ರಂಧ್ರ ಮಾಡೋದರಿಂದ ಮಳೆ ನೀರು ನೇರವಾಗಿ ಭೂಮಿಯೊಳಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹೌದು ಸರ್, ಯಾವಾಗ ನಾವು ಮಳೆ ಅಂತ ಹೇಳ್ತೀವಿ ಇದು ನಮಗೆ ಗುರುತ್ವಾಕರ್ಷಣ ಶಕ್ತಿಯಿಂದ ಮೇಲಿನಿಂದ ಕೆಳಗೆ ಬರ್ತದೆ ಅಂತೀವಿ, ಭೂಮಿಯೊಳಗೆ ಹಿಂಗ್ತದೆ. ಇದು ಮುಂಗಾರಿಯೊಳಗೆ ಆಗ್ತಕ್ಕಂಥ ಕೆಲಸ. ಹಿಂಗಾರಿ ಬಂತು ಅಂದರೆ ನಾವು ಭೂಮಿಯೊಳಗೆ 1-1.5 inches ಅರ್ಕಿ ಬರ್ತದೆ ಅಂತೀವಿ. ಯಾವಾಗ ಅದು ಅರ್ಕಿ ಬರೋಕ್ಕೆ ಚಾಲು ಆಗ್ತದೆ ಮೂಡುಗಾಳಿಗೆ ಅಂತ ಹೇಳ್ತೀವಿ, ಭೂಮಿಯೊಳಗಿರ್ತಕ್ಕಂಥ 1-1.5 inches ತೇವಾಂಶ ಕೆಳಗೆ ಹೋಗ್ಕೋತ ಕೆಳಗೆ ಹೋಗ್ತದೆ. ಇದು ಎರಡನೇ ಶಕ್ತಿ, ಕೇಶಾಕರ್ಷಣ ಶಕ್ತಿ, ಕ್ಯಾಪಿಲರಿ ಫೋರ್ಸ್ ಅಂತ ಹೇಳ್ತೀವಿ. ಈ ಗ್ರಾವಿಟೇಷನಲ್ ಫೋರ್ಸು ಮತ್ತು ಕ್ಯಾಪಿಲರಿ ಫೋರ್ಸ್ ಎರಡೂ ಕೂಡಿತ್ತು ಅಂದರೆ ನಮ್ಮ ಭೂಮಿಗೆ ಇಡೀ ವರ್ಷ ಪರ್ಯಂತ ನೀರು ಸಿಗತಕ್ಕಂಥ ಕೆಲಸ ಆಗ್ತದೆ. ಇದ್ರ ಜೊತೆಗೆ ನಾವು ಬೇಸಿಗೆ ಹಂಗಾಮದೊಳಗೆ ಸಾಧ್ಯ ಆದ ಮಟ್ಟಿಗೆ ಮಣ್ಣಿಗೆ ಮುಚ್ಚಿಗೆಯನ್ನು ಮಾಡ್ತಕ್ಕಂಥ ಕೆಲಸನೂ ನಾವು ಮಾಡ್ಕೋಬೇಕಾಗ್ತದೆ. ಮುಚ್ಚಿಗೆಯೊಳಗೆ 3 types ಮುಚ್ಚಿಗೆ ಬರ್ತವೆ. ಒಂದೇ ಮುಚ್ಚಿಗೆ ನಮ್ಮ ಮಣ್ಣು ಏನು ನಾವು ಮಾಗಿ ಉಳುಮೆ ಅಂತ ಮಾಡ್ತೀವಿ ಆ ಮಾಡಿದ್ದು ಮಣ್ಣಿನ ಮುಚ್ಚಿಗೆ ಒಂದೇದ್ದಾದರೆ ಎರಡನೇದ್ದು ನಮ್ಮ ಕೃಷಿ ಒಳಗೆ ಉಳಿತಕ್ಕಂಥ ಪಳಿಯುಳಿಕೆಗಳಿಂದ ಮಣ್ಣನ್ನು ಮುಚ್ಚೋದು, ಮೂರನೇದ್ದು ಬಹು ಅಂತಸ್ತಿನ ಬೆಳೆಗಳನ್ನು ಬೇರೆ ಬೇರೆ ಥರದ ಎತ್ತರದ ಗಿಡಗಳನ್ನು ಬೆಳೆದು ಅಲ್ಲಿ ಏನು ನಾವು ಮುಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತೀವಿ. ಇದು ಮೂರನೇ ಥರದ ಜೀವಂತ ಮುಚ್ಚಿಗೆ. ಈ ನಿಟ್ಟಿನೊಳಗೆ ನಾವು ಭೂಮಿಯನ್ನು ರಕ್ಷಣೆ ಮಾಡಿದಾಗ ಅದರ ಆಳದೊಳಗಿರ್ತಕ್ಕಂಥ ತೇವಾಂಶ ನಮ್ಮ ಬೆಳೆಗಳಿಗೆ ಯಾವುದೇ ಹಂತದೊಳಗಿರಲಿ ಅದಕ್ಕೆ ಬೇಕಾಗ್ತಕ್ಕಂಥ ರೂಪದೊಳಗೆ ನೀರನ್ನು ಅದರ ಜೊತೆಗೆ ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಆಹಾರ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಕೆಲಸ ಅಲ್ಲೇ ನಡೀತದೆ. ಹೊರಗಡೆ ರೈತನ ಏನೂ ಕೇಳಲಾರ್ದಂಗೆ ಆ ಜೀವಾಣುಗಳು ಅಭಿವೃದ್ಧಿ ಹೊಂದಿ ಅಲ್ಲೇ ಎಲ್ಲ ಕೆಲಸ ಕಟ್ಟುನಿಟ್ಟಾಗಿ ನಡೀತದೆ. ಆ ಮುಖಾಂತರದೊಳಗೆ ಸಾವು ಕೃಷಿ ಪದ್ಧತಿಯೊಳಗೆ ನಮ್ಮ ಬೆಳೆ ಉತ್ಕೃಷ್ಟ ಆಗಿ ಎಲ್ಲ ಥರದ ಪೋಷಕಾಂಶಗಳನ್ನು ಹೊಂದಿಕೊಂಡು ಉತ್ಕೃಷ್ಟ ಬೆಳೆಯನ್ನು ಕೊಡ್ತಕ್ಕಂಥ ಸಂದರ್ಭ ನಾವು ಇವತ್ತು ನೋಡ್ತೀವಿ. ಹಾಗೆ ಪಾಟೀಲ್ ಅವರು, ಈಗ ಅಕಸ್ಮಾತ್ತಾಗಿ ಮಳೆ ಏನಾದರೂ ಸ್ವಲ್ಪ ಕಡಿಮೆ ಆಯಿತು, ಕಡಿಮೆ ಪ್ರಮಾಣದಲ್ಲಿ ಮಳೆ ಆಯಿತು ಅಂದರೂ ಕೂಡ ಇದು ನಮಗೆ ಅನುಕೂಲ ಆಗ್ಬೋದಂತಾರೆ ಈ ಸಾವಯವ ಕೃಷಿ? ಹೌದು ಸರ್, ಯಾವಾಗ ಇವತ್ತು ನಾವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡಲಿಕ್ಕತ್ತೀವಿ ಆ ಚೀಲಗಳನ್ನು ನಾವು ತಗೊಂಡಾಗ ಅದರ ಮೇಲ್ಗಡೆ ಒಂದು ಪರ್ಸಂಟೇಜ್ ಹಾಕಿರ್ತಾರೆ. ಉದಾಹರಣೆಗೆ ನಾವು ಯೂರಿಯಾ ಗೊಬ್ಬರ ಅಂತ ತೊಗೊಂಡ್ರೆ 46%, ಇನ್ನು 54% ಏನಪ್ಪಾ ಅಂತ ಕೇಳಿದಾಗ ಆ ಗೊಬ್ಬರದ ಕಂಪನಿಯವರು ನಮಗದು ಕಚ್ಚಾ ವಸ್ತು ಅಂತ ಕೇಳ್ತಾರೆ. ಹಂಗ್ರೆ ಈ ಕಚ್ಚಾ ವಸ್ತು ಏನಪ್ಪಾ ಅಂತ ಮತ್ತೊಂದು ಸ್ವಲ್ಪ ಅವ್ರ ಸಮೀಪಕ್ಕೆ ಹೋಗಿ ಕೇಳಿದಾಗ ಒಂದು ಗುಡ್ಡದ ಮಣ್ಣು, ಯಾವ ಮಣ್ಣಿನೊಳಗೆ ಶೇಕಡಾ 80-85% ಸುಣ್ಣದ ಅಂಶ ಇರ್ತದೋ ಅಂಥ ಮಣ್ಣಿನೊಳಗೆ ಈ ರಾಸಾಯನಿಕಗಳನ್ನು ಸೇರಿಸಿ ನಮಗೆ ಗೊಬ್ಬರ ಮಾಡಿಕೊಟ್ಟಿರ್ತಾರೆ ಅನ್ನೋದನ್ನು ಗಮನಕ್ಕೆ ಬರ್ತದೆ. ಹಂಗ್ರೆ ಇದನ್ನು ನೋಡಿದಾಗ ನಾವು ಸುಣ್ಣದ ಅಂಶ ಇರತಕ್ಕಂಥ ಮಣ್ಣು ಅಂತ ಏನು ಹೇಳ್ತೀವಿ, ನಮ್ಮ ಹಳ್ಳಿಯೊಳಗೆ ಒಲಿ ಸಾರಿಸ್ಲಿಕ್ಕೆ ನಾವು ಉಪಯೋಗ ಮಾಡ್ತೀವಿ, ಕಟಗ ಅಂತ ಕರಿತೀವಿ. ಸುಣ್ಣದ ಅಂಶ ಇರತಕ್ಕಂಥ ಮಣ್ಣು ಅದನ್ನು ನಾವು ಬ್ಯಾಸಗಿ ಒಳಗೆ ನಮ್ಮದು ಮೇಲ್ಮುದ್ದಿ ಮಾಳಿಗೆ ಇತ್ತು ಅಂದರೆ ಮೇಲ್ಗಡೆ ಅದನ್ನು ಹಾಕ್ತೀವಿ. ಬ್ಯಾಸಗಿ ಒಳಗೆ ಇವತ್ತು ನಾಳೆ ಮಳೆ ಬರ್ತದೆ ಅಂದರೆ ಬಿದ್ದಂಥ ನೀರು ಅಷ್ಟು ಉಳ್ಳಿ ಹರ್ನಾಳಿಗೆ ಮುಖಾಂತರ ಹೊರಗೆ ಹೋಗ್ತದೆ. ಅಕಸ್ಮಾತ್ ಆ ಮೆಳಗಿ ಮೇಲೆ ನೀರು ಇಂಗಿದ್ರೆ ಮನೆ ಸೋರ್ಲಿಕ್ಕೆ ಹತ್ತದ, ಜಂಪ್ಲ ಹತ್ತದೆ. ಆದರೆ ನಮ್ಮ ಹಿರಿಯರು ಆ ನೀರು ಒಳಗಡೆ ಬರಬಾರ್ದು, ಅದು ಹೊರಗಡೆ ಹೋಗಿ ಮನೆ ಸೋರ್ಲಾರ್ದಂಗೆ ಗಟ್ಟಿ ಆಗಬೇಕನ್ನೋ ಉದ್ದೇಶಕ್ಕೆ ಆ ಕಟ್ಟಗ ಅಥವಾ ಸುಣ್ಣದ ಅಂಶ ಇರತಕ್ಕಂಥ ಮಣ್ಣನ್ನು ಹಾಕೋ ರೂಢಿ ಇಟ್ಕೊಂಡು ಬಂದಾರೆ. ಇಲ್ಲಿ ನಮಗೆ ಬೇಕಾಗಲೋ ಬೇಡಾಗಲೋ 54 kg ಆ ಸುಣ್ಣದ ಅಂಶ ಇರತಕ್ಕಂಥ ಮಣ್ಣನ್ನು ಹಾಕಿದಾಗ ನಮ್ಮ ಹೊಲದೊಳಗೂ ಆ ಕೆಲಸ ಯಾಕೆ ಆಗಬಾರ್ದು ಆಗತ್ತೆ ಅನ್ನೋದಕ್ಕೆ ನಾವು ಈಗ ಸಾಕಷ್ಟು ಉದಾಹರಣೆಗಳನ್ನು ನೋಡ್ತೀವಿ. ರೈತರಿಗೆ ಏನ್ರಿ ನಿನ್ನೆ ಪೇಪರ್ನಾಗ ಭಾರಿ ಚಲೋ ಮಳೆ ಆಗ್ಯದ ಅಂತ ಕೊಟ್ಟಾರೆ, ಹೆಂಗ್ರಿ ಮಳೆ ಅಂತ ಕೇಳಿದ್ರೆ ಸರ ಮಳೆ ಏನು ಜಗ್ಗಾತ್ರಿ, ಆದ್ರೆ ಬಿದ್ದ ನೀರುಷ್ಟು ಉಳ್ಳಿ ಹಳ್ಳಕ್ಕೆ ಹೋಗಿದ್ರಿ, ನಮಗೇನು ಉಪಯೋಗ ಆಗಿಲ್ಲ ಅಂತಾರೆ. ಅಂದ್ರೆ ಇದರ ಅರ್ಥ ಅದು ಮೇಲ್ಗಡೆ ರೆಪ್ಪಿಗೆ ಹೌದು ಬಿದ್ದಂಥ ನೀರು ಉಷ್ಟು ಉಳ್ಳಿ ಹೊರಗೆ ಹೋಗಿದೆ, ನಮ್ಮ ಮಣ್ಣು ಅದನ್ನು ನೀರು ಇಡಲಿಲ್ಲ. ಆ ನಿಟ್ಟಿನೊಳಗೆ ಈ ರಾಸಾಯನಿಕದಿಂದನೂ ನಮಗೆ ಭೂಮಿಗೆ ತೊಂದರೆ ಆಗ್ತದೆ. ಯಾವಾಗ ನಾವು ರಾಸಾಯನಿಕ ಬಿಡ್ತೀವಿ ಆವಾಗ ಮಳೆ ನೀರು ಕಡಿಮೆ ಪ್ರಮಾಣದೊಳಗೆ ಮಳೆ ಆದರೂ ಸಹಿತ ಆಗಲೇ ನಾ ಹೇಳ್ದಂಗೆ ಹೆಚ್ಚು ಅವಧಿವರೆಗೂ ಅದು ನೀರನ್ನು ಮರುವ ಬೆಳೆಗಳಿಗೆ ಉಣಿಸೋ ಸಾಮರ್ಥ್ಯ ಇರೋದಕ್ಕೆ ಹಿಡಿದಿಡ್ತಕ್ಕಂಥ ಒಂದು ಶಕ್ತಿ ಅದ್ರ ಹತ್ರ ಇರೋದಕ್ಕೆ ನಮ್ಮ ಬೆಳೆಗೆ ಆ ಎಲ್ಲ ಥರದ ಪೋಷಕಾಂಶಗಳು ನೀರಿನ ಕೊರತೆ ಇಲ್ಲಂಗೆ ಉಣಿಸ್ತಕ್ಕಂಥ ಕೆಲಸ ಮಾಡ್ತಾವ ಅಂತನ್ನುವಂಥದ್ದು ಗಮನಕ್ಕೆ ಬರ್ತದೆ. ಇನ್ನು ಮೂರನೇ ಥರದ ವಾತಾವರಣದೊಳಗೂ ನೀರಿರ್ತದೆ. ಈ ಕಾಷ್ಟ ಪದಾರ್ಥ ಮಣ್ಣಿನ ಜೊತೆಗೆ ಇತ್ತು ಅಂದರೆ ಬೇಸಿಗೆ ಕಾಲದೊಳಗೆ ಆ ನೀರನ್ನು ಹಿಡಿದಿಡ್ತಕ್ಕಂಥ ಕೆಲಸ ಈ ಕಾಷ್ಟ ಪದಾರ್ಥಗಳು ಮಾಡಿ ನಮ್ಮ ಬೆಳೆಗೆ ಉಣಿಸೋ ಕೆಲಸ ಮಾಡ್ತವೆ. ಈ ಮೂರು ನಿಟ್ಟಿನೊಳಗೆ ಮಳೆಯಿಂದ ಅಂದರೆ ಗುರುತ್ವಾಕರ್ಷಣ ಶಕ್ತಿಯಿಂದ ಕೇಶಾಕರ್ಷಣ ಶಕ್ತಿಯಿಂದ ವಾತಾವರಣದಾಗಿರ್ತಕ್ಕಂಥ ನೀರನ್ನು ನಾವು ಹಿಡಿದಿಟ್ಕೊಳ್ಳೋದ್ರಿಂದ ನಮ್ಮ ಬೆಳೆಗೆ ಎಲ್ಲ ಕಾಲದೊಳಗೂ ಕಿರಿಕಿರಿ ಆಗಲಾರ್ದಂಗೆ ಬೆಳೀತಾವ ಮತ್ತು ಉತ್ಕೃಷ್ಟ ಎಲ್ಲ ಥರದ ಸತ್ವಭರಿತ ಉತ್ಪನ್ನವನ್ನು ಕೊಡ್ತಾವೆ. ರಾಸಾಯನಿಕ ಗೊಬ್ಬರದ ಜೊತೆಗೆ ಬೇರೆ ಪದಾರ್ಥಗಳು ಇದ್ದೇ ಇರ್ತವೆ. ಈಗ ನಮಗೆ ಬೇಕಾದಂಥ ಈಗ 17 ಅಂದರೆ 51% ಮಾತ್ರ ನಮಗೆ ಪೋಷಕಾಂಶ ಸಿಗ್ತವೆ, 49% ಬೇರೆ ಪದಾರ್ಥವನ್ನು ಹಾಕಿರ್ತಾರೆ. ನಮಗೆ ಸಿಗೋ ಪೋಷಕಾಂಶ ಕೇವಲ ಶೇಕಡಾ 51% ಮಾತ್ರ. ಹೌದು, ಅದರಿಂದ ನಾವು ಇವನ್ನ ಆದಷ್ಟು ಬಳಸದೆ ಸಾವಯವ ಪದಾರ್ಥಗಳನ್ನು ಬಳಸೋದರಿಂದ ಇಂಥ ಮುಂದೇನು ತೊಂದರೆಗಳಾಗ್ತವೆ ಅವನ್ನ ತಪ್ಪಿಸ್ಬೋದು. ಹೌದು ಸರ್, ಇದು ಒಂದು ಕಡೆ. ಆದರೆ ಇನ್ನು ರಾಸಾಯನಿಕಗಳಂತ ಏನು ಹೇಳಲಿಕ್ಕೈತಿ, ಇವು ಎಲ್ಲವೂ ನಾವು ಗಮನಿಸಿ ನೋಡಿದಾಗ ಯಾವಾಗ ನಮ್ಮ ಮೊದಲೇ ಯುದ್ಧ ಮತ್ತು ಎರಡನೇ ಮಹಾಯುದ್ಧಗಳಾದವೆ ಆ ವೇಳೆದೊಳಗೆ ಮದ್ದು ಗುಂಡುಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತಕ್ಕಂಥ ರಾಸಾಯನಿಕಗಳನ್ನು ಕಡಿಮೆ ಪ್ರಮಾಣದೊಳಗೆ ಕೊಟ್ಟಾಗ ನಮ್ಮ ಬೆಳೆ ಬೆಳೀತಾವ ಅನ್ನೋದು ಗೊತ್ತಾಗಿ ಹಂಗ್ರೆ ಇವು ಮೂಲ ತತ್ವ ಏನಪ್ಪ ರಾಸಾಯನಿಕಗಳು ಕೊಲ್ತಕ್ಕಂಥವು ಕಡಿಮೆ ಪ್ರಮಾಣದೊಳಗೆ ಹಾಕಿದರೆ ಏನಾಗೋದಿಲ್ಲ ಅಂತಕ್ಕಂಥದ್ದು ಏನದೆ ಅದರಿಂದನೇ ಇವತ್ತು ನಮಗೆಲ್ಲ ಕಡೆನೂ ತೊಂದರೆ ಬಂದದ ಅಂತ ಹೇಳಲಿಕ್ಕತ್ತದೆ. ಪ್ರಾರಂಭದೊಳಗೆ ಅಪೌಷ್ಟಿಕತೆ ಮಕ್ಕಳ ಹತ್ರದ ಅಂತ ಹೇಳ್ತು, ನಂತರದೊಳಗೆ ಮಹಿಳೆಯರ ಹತ್ರ ಅಪೌಷ್ಟಿಕತೆ ಅದ ಅಂತ, ಮುಂದೆ ಪುರುಷರ ಹತ್ರ ಐತಿ ಅಂತ ಇದು ಸಾರ್ಲಿಕ್ಕತ್ತು. ಹಂಗ್ರೆ ಉಳಿದ್ರೆ ಯಾರ್ರಿ, ಮಕ್ಕಳಾತು ಮಹಿಳೆಯರಾತು ಪುರುಷರು ಆತು. ಈ ಅಪೌಷ್ಟಿಕತೆ ಬರಲಿಕ್ಕೆ ಕಾರಣ ಏನಪ್ಪ ಅನ್ನೋವಂಥದ್ದನ್ನು ಗಮನಿಸಿ ನೋಡಿದಾಗ ನಮ್ದ ವಿಜ್ಞಾನ ನಾವು ತಿಂತಕ್ಕಂಥ ಆಹಾರದೊಳಗೆ ಪೋಷಕಾಂಶಗಳು ಇಲ್ಲ ಅನ್ನೋದನ್ನು ಅದು ಸಾಬೀತುಪಡಿಸ್ತು. ಹಂಗ್ರೆ ಆಹಾರ ಪೂರ್ಣ ಪ್ರಮಾಣದೊಳಗೆ ಸತ್ವಭರಿತ ಆಗಬೇಕು ಅನ್ನುವಂಥದ್ದಕ್ಕೆ ಬಂದರೆ ಮಣ್ಣಿನೊಳಗೆ ಫಲವತ್ತತೆ ಇಲ್ಲ, ಕ್ಷೀಣ ಆಗಿದೆ. ಹಂಗ್ರೆ ಮಣ್ಣಾಗ ಫಲವತ್ತಿಲ್ಲ, ಆಹಾರದೊಳಗೆ ಫಲವತ್ತಿಲ್ಲ, ಆಹಾರದೊಳಗೆ ಫಲವತ್ತಿಲ್ಲ ಅಂದಾಗ ಮನುಷ್ಯನ ಹತ್ರ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕತ್ತದೆ. ಯಾವ ರಾಸಾಯನಿಕಗಳನ್ನು ಎಷ್ಟು ಪ್ರಮಾಣದೊಳಗೆ ಭಾರತೀಯರು ಈ ವರ್ಷ ಬಳಕೆ ಮಾಡಿದರೋ ಆ ಲೆಕ್ಕದ ಮೇಲೆ ಅಲ್ಲೇ ಕೂತ್ಕೊಂಡು ಅವರು ಗುಣಾಕಾರ ಭಾಗಾಕಾರ ಮಾಡಿ ಈ ವರ್ಷ ಇಷ್ಟು ಮಂದಿಗೆ ಭಾರತೀಯರಿಗೆ ಸಕ್ಕರೆ ಕಾಯಿಲೆ ಬರ್ತದೆ, ಈ ವರ್ಷ ಇಷ್ಟು ಮಂದಿಗೆ ಬಿ ಪಿ ಬರ್ತದೆ, ಕ್ಯಾನ್ಸರ್ ಬರ್ತದೆ, ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾರ ಅಂತಕ್ಕಂಥ ವರದಿಯನ್ನೇ ಅವ್ರು ಹಾಕ್ಲಿಕ್ಕತ್ತಾರೆ. ಮತ್ತು ಇದನ್ನೆಲ್ಲನೂ ಗಣನೆಗೆ ತೊಗೊಂಡು ನೋಡಿದಾಗ ಇವೆಲ್ಲ ಕಾಯಿಲೆಗಳು ಇವತ್ತೇನದಾವೆ ರಾಸಾಯನಿಕಗಳನ್ನು ಬಳಕೆ ಮಾಡಿದ್ರಿಂದನೇ ಬರ್ಲಿಕ್ಕತ್ತಾವ ಅಂತ ಅನ್ನುವಂಥದ್ದು ಗಮನಕ್ಕೆ ಬಂದರೆ ಈ ರಾಸಾಯನಿಕಗಳನ್ನು ನಾವು ಉಪಯೋಗ ಮಾಡಬೇಕೋ ಬೇಡೋ. ಹಾಗೆ ಪಾಟೀಲ್ ಅವರೇ, ಈಗ ಸಾವಯವ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಬೆಳೆ ಬೆಳೀತಾ ಇರುವಾಗ ಅಲ್ಲಿ ಏನಾದರೂ ಈ ಕೀಟ ರೋಗಗಳ ತೊಂದರೆ ಬಂದರೆ ಅಲ್ಲಿ ಸಸ್ಯ ಸಂರಕ್ಷಣೆ ಯಾವ ರೀತಿ ಮಾಡ್ಬೋದು? ಸಸ್ಯ ಸಂರಕ್ಷಣೆಯನ್ನು ನಮ್ಮ ಪೂರ್ವಜರು ನಮಗೆ ಹೇಳ್ಕೊಟ್ಟ ಬಂದ್ರಿ, ನಿಮ್ಮ ಸಸ್ಯಗಳನ್ನು ಸಂರಕ್ಷಣೆ ಮಾಡಿರಿ. ಆದರೆ ಇಲ್ಲಿ ಸಾವಯವಕ್ಕೆ ಬಂದ್ವಿ ಅಂದರೆ ಪರ್ಯಾಯ ನಾವು ನೋಡಬೇಕಂದಾಗ ನಮ್ಮ ಪೂರ್ವಜರು ಹೇಳ್ದಂಗೆ ಆಕಳದಿಂದ ಬರ್ತಕ್ಕಂಥ ಪಂಚಗವ್ಯಗಳು ಮೂತ್ರ, ಸಗಣಿ, ಹಾಲು, ಮಜ್ಜಿಗೆ, ತುಪ್ಪ, ಇದ್ರ ಜೊತೆಗೆ ಜೇನುತುಪ್ಪ, ಮತ್ತು ನಮ್ಮ ಸುತ್ತಮುತ್ತಲು ಸಿಗತಕ್ಕಂಥ ಗಿಡಗಂಟೆಗಳಿಂದ ನಾವು ಸಸ್ಯಜನ್ಯ ಕಷಾಯವನ್ನು ತಯಾರು ಮಾಡ್ಕೋಬೋದು. ಬೇಕಾಗ್ತಕ್ಕಂಥವು ಬೇವಿನ ಸೊಪ್ಪಿರ್ಬೋದು, ಎಕ್ಕಿ, ಕಲ್ನಾರು, ಹುಲುಗ್ಲ, ಅಡಸಾಲ, ಕರಿ ವೀಳ್ಯದೆಲೆ, ಹಾಳಿ ಹೂವಿನ ಗಿಡ, ಬಜಿಬೇರು, ಸುವರ್ಣಗಡ್ಡೆ, ಈ ರೀತಿ ನಾವು ಸೊಪ್ಪುಗಳನ್ನು ಉಪಯೋಗ ಮಾಡಿಕೊಂಡು ನಾ ಹೇಳಿದ್ದು ಒಂದು 8-9 ಸೊಪ್ಪು, ಒಂದು ಬಜಿಬೇರು, ಸುವರ್ಣಗಡ್ಡೆ ಆದರೂ ಸಹಿತ ಬೇಕಾಗಿದ್ದು ಕೇವಲ ಒಂದೇ ಒಂದು ಸೊಪ್ಪಿನಿಂದ ನಾವು ಕಷಾಯ ತಯಾರು ಮಾಡ್ಬೋದು. ಅದು ಸಹಿತ ಸರಳ ವಿಧಾನದೊಳಗದೆ, ಒಂದು ಕೆಜಿ ಸೊಪ್ಪನ್ನು ಒಂದು ಪ್ಲಾಸ್ಟಿಕ್ ಅಥವಾ ಸ್ಟೀಲಿನ ಬಕೆಟ್ನೊಳಗೆ ಹಾಕಿ 10 ಲೀಟರ್ ಕಳಕಳ ಕುದಿಯುವಂಥ ನೀರನ್ನು ಅದ್ರ ಮೇಲೆ ಸುರಿವಿದರೆ ಮುಂದಿನ 24 ತಾಸಿಗೆ ಅದು ಕಷಾಯ ರೆಡಿ ಆಗ್ತದೆ. ಸೊಪ್ಪಿನಾಗಿಂದಷ್ಟು ನೀರಿಗೆ ಬಂದಿರ್ತದೆ, ಆ ಸೊಪ್ಪು ತೆಗೆದು ಕಡೆಯಾಗಿ ಇಟ್ಟಾಗ ಅದಕ್ಕೆ ಕಷಾಯ ಅಂತ ಕರಿತೀವಿ. ಒಂದು ಕಷಾಯಕ್ಕೆ 10 ಲೀಟರ್ ನೀರು ಬೆರೆಸಿ ನಮ್ಮ ಬೆಳಿಗ್ಗೆ ಸಿಂಪರಣೆ ಮಾಡಿದರೆ ಯಾವುದೇ ಥರದ ರೋಗ ಇರಲಿ ಕೀಟ ಇರಲಿ ಎಲ್ಲ ನಿಯಂತ್ರಣ ಆಗ್ತದೆ, ಹೆದರೋ ಅವಶ್ಯಕತೆ ಇಲ್ಲ. ಈ ರೀತಿ ನಾವು ನಮ್ಮ ಹತ್ರ ಸಿಗುವಂಥ ಸೊಪ್ಪುಗಳಿಂದನೇ ಸಸ್ಯ ಸಂರಕ್ಷಣೆ ಮಾಡ್ಕೋಬಹುದು. ಹೌದು, ವಿಧಾನ ಸಹಿತ ಸುಲಭ. ಕೇವಲ ಬಿಸಿನೀರಿನಲ್ಲಿ 24 ಗಂಟೆಗಳ ಕಾಲ ಅದನ್ನು ನೆನೆಸಿಟ್ರೆ ಅದರ ಒಂದು ಸಾರ ಎಲ್ಲ ನೀರಲ್ಲಿ ಬಂದಿರುತ್ತೆ. ಆ ದ್ರಾವಣವನ್ನು 1:10 ಪ್ರಮಾಣದಲ್ಲಿ ನಾವು ನೀರು ಸೇರಿಸಿ ಸಿಂಪರಣೆ ಮಾಡಬಹುದು. ಹೌದು ಸರ್, ಇದು ಒಳ್ಳೆಯ ವಿಧಾನ ಅಂತ ಹೇಳ್ಬೋದು. ಅಂದರೆ ಸಾಮಾನ್ಯವಾಗಿ ನಾವು ಸಾವಯವ ಕೃಷಿ ಮಾಡಿದರೆ ಮನೆಯಲ್ಲಿ ದನ ಕರುಗಳು ಇದ್ದೇ ಇರ್ತವೆ, ಜೊತೆಗೆ ಸುತ್ತಮುತ್ತಲು ಇಂಥ ಗಿಡ ಮರಗಳು ಬಳ್ಳಿಗಳು ಬೆಳೀತಾನೆ ಇರ್ತವೆ, ಅದರ ಪ್ರಯೋಜನವನ್ನು ನಾವು ಪಡ್ಕೋಬಹುದು. ಹೌದು ಸರ್, ಯಾವಾಗ ನಾವು ಕೃಷಿ ಅಂತೀವಿ ಇಲ್ಲಿ ನೇರವಾಗಿ ಒಂದಕ್ಕನೇ ಇರೋಂಗಿಲ್ಲ ಸರ್, ಎಲ್ಲವುಗಳನ್ನು ಸೇರಿಸಿದಾಗ ನಮ್ಮ ಕೃಷಿ ಹೊಂದಾಣಿಕೆ ಆಗ್ತದೆ. ಯಾವಾಗ ನಮ್ಮ ಭೂಮಿ ಅಂತ ನಾವು ಒಂದೇದ್ದು ಹೇಳಲಿಕ್ಕೈತೀವಿ, ಇಷ್ಟೊತ್ತಕ್ಕ ನಾವು ಮಾತಾಡಿದ್ವಿ, ಕೇವಲ ಇಲ್ಲಿಯಿಂದ ಇಷ್ಟ ನಾವು ತಿಳ್ಕೊಂಡು ಮಾಡಲಿಕ್ಕತ್ರ ಕೃಷಿ ಆಗೋದಿಲ್ಲ. ಇದ್ರ ಜೊತೆಗೆ ನಾವು ಅಡುಗೆ ಮನೆಯೊಳಗೂ ಸಹಿತ ಕೆಲವೊಂದು ಬದಲಾವಣೆಯನ್ನು ತರಬೇಕಾಗ್ತದೆ. ಆಹಾರ ತಜ್ಞರು ಏನು ಹೇಳಲಿಕ್ಕತ್ತಾರಂದರೆ ಆಹಾರ ಸೇವನೆ ಮಾಡಿದ ಮುಂದಿನ 20-40 ಮಿನಿಟ್ನೊಳಗೆ ನಮ್ಮ ದೇಹಕ್ಕೆ ಎಲ್ಲ ಥರದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಅಂತ ಹೇಳಲಿಕ್ಕತ್ತಾರೆ. ಇವತ್ತಿನ ಭಾಷಾದೊಳಗೆ ನೀವೇನು ಪ್ರೋಟೀನು ಅಂತ ಹೇಳಲಿಕ್ಕೈತಿರಿ, ಗ್ಲುಕೋಸ್ ಅಂತ ಹೇಳಲಿಕ್ಕೈತಿರಿ, ಇವೆಲ್ಲವುಗಳ ಮುಂದಿನ 20 ಮಿನಿಟ್ನಾಗ ಒಂದೇ ಹೊಡೆತಕ್ಕೆ ಬಿಡುಗಡೆ ಆಗೋದಕ್ಕೆ ದಿಢೀರ್ ದಿಢೀರ್ ಅಂಥೇಳಿ ನಮ್ಮ ರಕ್ತದೊಳಗೆ ಆ ಪೋಷಕಾಂಶಗಳ ಸಕ್ರೆ ರೂಪದೊಳಗೆ ಸೇರೋದಕ್ಕೆ ಇವತ್ತು ಸಕ್ರೆ ಕಾಯಿಲೆ ಜಾಸ್ತಿ ಆಗ್ಲಿಕ್ಕತ್ತದ ಅಂತಕ್ಕಂಥದ್ದನ್ನು ನೋಡ್ತೀವಿ. ಯಾವಾಗ 20-40 ಮಿನಿಟು ಅಂತ ಹೇಳ್ತೀವಿ, ರೈತರು ಭಾಳ ಜನ ಅಂತಾರೆ ಇಲ್ಲ ಅದು ಅಷ್ಟು ದೌಡ್ ಹೆಂಗೆ ಬಿಡುಗಡೆ ಆಗ್ತದೆ ಅಂಥೇಳಿ. ಆ ಹಳ್ಳಿ ರೈತನ ಒಂದು ಪ್ಯಾಟೆಗೆ ಏನಾರ ಕೆಲಸದ ಅಂಥೇಳಿ ಬರೋದಾತು ಅಂದರೆ ಅವ ಹಳ್ಳಿಯಿಂದ ಪ್ಯಾಟಿ ಮುಟ್ಟಬೇಕಾದ್ರೆ 40 ಮಿನಿಟ್ಕ್ಕಿಂತ ಹೆಚ್ಚು ಟೈಮ್ ತೊಗೋತದೆ. ಹಳ್ಳಿಯಾಗ ಮನೆಯಾಗ ಊಟ ಮಾಡೇ ಬಂದಿರ್ತಾನೆ, ಆದರೆ ಪ್ಯಾಟಿಗೆ ಬಂದು ಬಸ್ ಇಳಿದ ತಕ್ಷಣ ಮೊದಲನೇ ಕೆಲಸ ಏನಪ್ಪ ಅಂದರೆ ಒಂದು ಕಪ್ ಚಾ ಕುಡಿದಾರ ಹೋಗೋಂತ ಅಡಿಪ ಅಂಥೇಳಿ. ಯಾರೂ ಬರೇ ಕಪ್ ಚಾ ಕುಡಿಯೋಂಗಿಲ್ಲ, ಅದ್ರ ಜೊತೆಗೆ ಒಂದಿಟ್ಟು ಏನಾರು ತಿಂದ ಇದನ್ನು ಮಾಡ್ತಾರೆ. ಅಲ್ಲಿ ಊಟ ಮಾಡಿದಂಥವ್ರು ತಿರುಗಿ ಇಲ್ಲಿ ಏನೋ ತಿನ್ಲಿಕ್ಕತ್ತಾರಂದರೆ ಅವ್ರ ದೇಹದೊಳಗೆ ಶಕ್ತಿ ಕಡಿಮೆ ಆಗಿದೆ, ಆ ಆಹಾರ ತಿಂದದಷ್ಟು ಖಾಲಿ ಆಗ್ಯದ ಎಂಬುದನ್ನು ಇಲ್ಲಿ ತೋರಿಸ್ತದೆ. ಆ ನಿಟ್ಟಿನೊಳಗೆ ನಾವು ಅಡುಗೆ ಮನೆಯೊಳಗೆ ಆ ಅನ್ನ ಆಗಲಿ ಅಥವಾ ಮತ್ತೊಂದಾಗಲಿ ಹೊರಗಡೆ ಮಾಡಿಕೊಂಡು ಊಟ ಮಾಡಿದಾಗ ನಮ್ಮ ದೇಹಕ್ಕೆ ಅದು 3-5 ತಾಸುವರೆಗೂ ಸಿಗ್ತದೆ ಅಂತಂದು ಹೇಳ್ತಾರೆ. ಆ ನಿಟ್ಟಿನೊಳಗೆ ನಾವು ಈ ಆಹಾರ ಪದ್ಧತಿಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಇನ್ನು ಈ ಸಿರಿಧಾನ್ಯಗಳನ್ನು ನಾವು ಬೇಯಿಸ್ಕೊಂಡು ತಿಂದಾಗ ಅದು 6-8 ತಾಸುವರೆಗೂ ನಮಗೆ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ ಅಂತ ಹೇಳ್ತಾರೆ. ಈ ರೀತಿ ನಾವು ನಮ್ಮಲ್ಲೇ ಹಲವಾರು ಬದಲಾವಣೆಗಳನ್ನು ಮಾಡ್ಕೋಬೇಕು. ಆದಷ್ಟು ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸಬೇಕು, ಅಲ್ಲೇ ದೊರೆಯುವಂಥ ಪದಾರ್ಥಗಳನ್ನು ಬಳಸಿ ನಾವು ನಮ್ಮ ಜಮೀನಿನ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ಬೇಕು. ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ವಿಧಾನಗಳನ್ನು ಕೂಡ ನಾವು ಅನುಸರಿಸೋದ್ರಿಂದ ಸಾವಯವ ಕೃಷಿಯಿಂದ ನಾವು ಬಹಳಷ್ಟು ಪ್ರಯೋಜನ ಪಡೆಯೋದಕ್ಕೆ ಸಾಧ್ಯ ಇದೆ. ಅಕಸ್ಮಾತ್ತಾಗಿ ಕಡಿಮೆ ಮಳೆ ಆದರೂ ಕೂಡ ನಮ್ಮ ಕೈಯನ್ನು ಈ ಸಾವಯವ ಕೃಷಿ ಹಿಡಿತದೆ ಅನ್ನೋದು ಕೂಡ ನಾವು ಗಮನಿಸಬೇಕು. ಸುರೇಶ್ಗೌಡ ಪಾಟೀಲ್ ಅವರೇ, ಈ ಮಳೆ ಕೊರತೆ ಸಂದರ್ಭದಲ್ಲೂ ಸಾವಯವ ಕೃಷಿ ಹೇಗೆ ನೆರವಾಗಬಹುದು ಅನ್ನೋದನ್ನು ನಮ್ಮ ರೈತರಿಗೆ ತಿಳಿಸೋಣ ಅಂತ ಕೇಳಿದೆ. ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್ ಎಲ್ಲರಿಗೂ. ಇದುವರೆಗೂ ಸಾವಯವ ಕೃಷಿ ಕುರಿತು ಸುರೇಶ್ಗೌಡ ಪಾಟೀಲ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಗಿರೀಶ್ ವಿ ಪಾಟೀಲ್. ಈಗ ಕೇಳೋಣ ಕುಂದಗೋಳ ತಾಲೂಕು ಕಾಳಿದಾಸ ನಗರದ ಶಾಂತಪ್ಪ ದ್ಯಾಮಪ್ಪ ಗೂಡ್ಕರ್ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದ. ವಿಶ್ವಾಸ ಹಿಡಿಯಬೇಡಿ ಅಣ್ಣ ತಮ್ಮರ ಪಂತ, ಈ ತಪ್ಪದನ್ನು ಬೇಡಿ ಪೂರ್ವಜನ ಮಾತಾಜಿ, ಇದು ತಪ್ಪದನ್ನು ಬೇಡಿ ಪೂರ್ವಜನ ಮಾತಾಜಿ, ಮೂವರ ಅಣ್ಣ ತಮ್ಮರ ಪಿರುತಿ ಭಾರಿ, ಇಬ್ಬರ ತಮ್ಮಗಳ ಕುಡಿಲಿಕ್ಕೆ ಕಲಸರ ಸೇವರಿಯ ಜೀಜಿ, ಇಬ್ಬರ ತಮ್ಮಗಳ ಕುಡಿಲಿಕ್ಕೆ ಕಲಸರ ಸೇವರಿಯ ಜೀಜಿ, ಶರ ಕುಡಿಯುದುರೊಳಗೆ ನ್ಯಾಯ ಬಂತ ವಿಘೇಡಿ, ಇದ್ದಂತ ಬಲ ಮನೆ ಹಂಚಿಕೊಂಡಾಗಿ ಮನೆ ಹಂಚಿಕೊಂಡಾಗಿ, ದನದಿರಬೇಕು ಅಟ್ಟವರ ತಾಂಡ್ರಿ ಸ್ವಾಮಿ ಶ್ರೀ ಹರಿ, ಈ ಅನ್ನ ಬಟ್ಟಿಲೆ ಮೂರ ಮಕ್ಕಳ ಹುಟ್ಟಿಯವರಿ, ಈ ಅಣ್ಣನ ಬಟ್ಟಿಲೆ ಮೂರ ಮಕ್ಕಳ ಹುಟ್ಟಿಯವರಿ, ಕ್ಯಾನು ಪರಳಾಗ ಹಳ್ಳ ಹಾಕಿ ಉಂಗುರ ಬರಳಾಗ ಸಿಂಗರೆ ಮಾಡಿ ಮೂರ ಚಂದವಗ ಸಿಂಗರೆ ಮಾಡಿ ಕಳಸರ ಪೆಟ್ಟಿ ಗಡಿಗೆ ಬಂದವಾಡು ಕೇಳವಾಡು ಮೂರ ಮಕ್ಕಳ ನೋಡಿಯ ಹೋಗ್ಯಾರ ಅಣ್ಣ ಕಟ್ಟಾರಪ್ಪ ಸಣ್ಣ ಮಗಳ ಕೈಯಾಗ ಬಯಣ್ಣ ಕಾಲಿಯನ್ನ ಕೊಟ್ಟಾರಪ್ಪ ಕೈಯಾಗ ಒಂದೊಂದ ಕೊಟ್ಟಾರು ಸಣ್ಣ ಮಗಳ ಕೈಯಾಗ ಒಂದೊಂದ ಕೊಟ್ಟಾರಲ್ವ ಸಣ್ಣ ಮಕ್ಕಳ ಕೈಯಾಗ ಆ ಹಣ್ಣಿನಾಶಕ ಬೆಣ್ಣ ಹತ್ಯವಾದ ಕಂಡ ಬಂದರಪ್ಪ ಗುಡದ ವಾರಿ ಕೊಡಲಾಗ ಬೆಣ್ಣವಾತ್ಯವಾದ ಕರಕೊಂಡ ಬಂದರಲ್ಲ ಗುರುಳ ಮಾಡಿಕೊಳ್ಳದಾಗ ಮಸಲ ಮಾಡ್ಯಾರ ಬಲ್ಲಾಂಗ ಒಂದ ಹಾಗೂ ನಂತಾರೆ ಕೊಳದಾಗ ಕಂಟೀಗ ಇನ್ನೊಬ್ಬ ತನ ಕಲ್ಲಿರು ಮ್ಯಾಲೀಜಿ ಇನ್ನೊಬ್ಬ ತನ ಕಲ್ಲಿರು ಮ್ಯಾಲೀಜಿ ಎಷ್ಟು ಎಲ್ಲೋ ಕೈಯ ಹಿರಿಯ ಹುಡುಗ ಏನ ಯಾಳೆ ತಂದ ಪಾಸುವ ನಮಗ ಅವ್ರು ಕರೆದ್ರೆ ತಮ್ಮ ತಮ್ಮ ಗೋಳ ಅವ್ರು ಕರೆದ್ರೆ ತಮ್ಮ ತಮ್ಮ ಗೋಳ ಪಂತ್ರಯ್ಯ ಗೋಳ ಕಾಯ ಭಗವಾನ ಶ್ಯಾಮ ಭಗವಾನ ಹೋದ ತಮ್ಮ ತಿಳಿ ಬಂದೆವಲ್ರು ಬೆಣ್ಣತಿ ಅಪ್ಪನ ತಮ್ಮ ತಿಳಿ ಬಂದೆ ಒಂದು ಬೆಳ್ಳತ್ತಿ ಅಣಬರ ಕಿಲ್ಲೆಂಡ್ರು ಕಾಗ ಮುಳಿಗಳಾದಿ ಅಷ್ಟನ್ನೂರ ಒಳಗ ಹಿಡಿದ ರಯ್ಯ ಕುತ್ತಗಿ ಒಬ್ಬವ ನೋಡ್ತಾನು ಗುಡ್ಡ ದೇವರ ನೋಡ್ತಾನುವ ಗುಡ್ಡ ದೇವರ ಕೆಡವ್ಯಾರು ಬಯಲೀಗ ಬೆಂಕಿ ಹಾಲಿ ಕಾಕಾನ ಮಾರೀಗ ಹಿರೇ ಕೂಸಿಲ್ಲ ಕೆಡವಿದರು ಬಯಲೀಗ ಬೆಂಕಿ ಹಾಲಿ ಕಾಕಾನ ಮಾರೀಗ ಕೊಲ್ವ್ಯಾಡು ನಮಗ ಅಂತ ಕರಣ ಬರವಲ್ದೇ ಅವರೀಗ ಅಂತ ಕರಣ ಬರವಲ್ದೇ ಅವರೀಗ ಅವರು ಮಾಡಲಿಲ್ಲದರೆ ಕೇರಾಯ್ ಅವರು ಮಾಡಲಿಲ್ಲದರೆ ಕೇರ ಕೋಲ್ ಕರ್ಕರ ಕಾಯ ಭಗವಾನ ಶಂಭು ಭಗವಾನ ಹೋದಾಜಿ ಅವರು ಮಾಡಲಿಲ್ಲ ತರಕರ ಕೂದ್ರ ಕಡಕರ ಕಾಯ ಭಗವಾನ ಶಂಭ ಭಗವಾನ ಶಿರ ಹುಡುಗನ ಕೊಲ್ಲುವಾಗ ನಡುವಿನ ಹುಡುಗಂಗಳ ತೈತಿ ಚೀಗಪ್ಪ ಅನ್ನ ಕೂದಂಗ ನಮ್ಗೆ ಕೊಳತೀ ಮಂದಿ ಹತ್ತಿ ಜೀವದಶಿ ಬಿಡಾಗ ಬಹಳ ಪುಣ್ಯ ಬರತೈತಿ ಜೀವದಶಿಯ ಬಿಡಲ್ರು ಬಹಳ ಪುಣ್ಯ ಬರತೈತಿ ಸಣ್ಣ ಮಕ್ಕಳ ಮಾತ ಯಾರಿ ಮನಸ್ಸಿಗೆ ಬರತೈತಿ ನೆಲ ಕೆಳದ ಕೋದರ ಭೂಮಿ ತಾಯಿ ಮರತೈತಿ ಪರಣ ಹುಗದಾರ ಸವ ಮಾಡಿಯ ಮಕ್ಕಳ ಎಡಿ ಮ್ಯಾಲ ಹೇಗಾರ ಕಲ್ಲ ಪರಿಯ ಎಷ್ಟು ನೆಲ್ಲ ಸಣ್ಣ ಹುಡುಗ ನೋಡಿಯ ಅಂಜಿ ಹೋದ ಇದ್ರನ್ನ ಮಡಲಾಕ ಇವರು ಮಣ್ಣ ಕೊಟ್ರ ಮಡಲಾಕ ನಿಂತ ದರ ದಕ್ಕ ಕಾಯ ಭಗವಾನ ಶಮ ಭಗವಾನ ಹೋದಾಜಿ ಇವರು ಮಣ್ಣ ಕೊಟ್ರ ಮಡಿಲಾಕ ಇವರು ಮಣ್ಣ ಕೊಟ್ರ ಮಡಿಲಾಕ ನಿಂತ ದರ ದಕ್ಕ ಕಾಯ ಭಗವಾನ ಶಮ ಭಗವಾನ ಹೋದಾಜಿ ಹೇಳಿ ನಮಗ ಮಾಡತೈತ್ರು ಮೋಸ ಇದ ತಪ್ಪದ ಕಂಟಿ ಬಾರಿ ಕಂಟಿ ಹುಡುಕ ತಾರ ಬಗ್ಗಿ ಬಗ್ಗಿ ಮಲ ರಬ್ಬಿದಂಗ ಹುಲಿ ಕಂಟಿಯ ಒಳಗ ಕಂಡ ಕಲ್ಲ ಕರೆದ ಬಗ್ಗಿಯ ಗುಂಡ ಕಲ್ಲ ತಗೊಂಡ ಅಲ್ಲಿ ನೇಟಿಗೆ ಕೂಸ ಚಿಗದ ಬಿತ್ತೈತಿ ಬಳಿ ಮೀಣ ಬಿಟ್ಟಂಗ ಬಾಯಿ ಬಿಡ್ತ